ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳುಗರೆ, ಇವತ್ತಿನ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಮತ್ತು ನಮಸ್ಕಾರ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತಿನ ವಿಷಯ ಅಂತಾರಾಷ್ಟ್ರೀಯ ವಿಕಲಚೇತನರ ದಿನ. ಈ ದಿನದ ಮಹತ್ವದ ಬಗ್ಗೆ, ಹಾಗೆಯೇ ವಿಕಲಚೇತನರ ಕಲ್ಯಾಣಕ್ಕಾಗಿ ಸರ್ಕಾರ ಹಮ್ಮಿಕೊಂಡಿರೋ ಹಲವಾರು ಯೋಜನೆಗಳು, ಈ ಎಲ್ಲದರ ಬಗ್ಗೆ ಇವತ್ತು ತಮಗೆ ಮಾಹಿತಿ ನೀಡ್ತಾ ಇದ್ದಾರೆ. ಹಾಗೆಯೇ ನಿಮ್ಮ ಪ್ರಶ್ನೆ ಸಂದೇಹಗಳಿಗೆ ಉತ್ತರಿಸ್ತಾ ಇದ್ದಾರೆ ಡಾಕ್ಟರ್ ಸಲೀಮಾ ಬಿಜಾಪುರಿಯವರು. ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಇನ್ನು ಡಾಕ್ಟರ್ ಸಲೀಮಾ ಬಿಜಾಪುರಿಯವರ ಒಂದು ಸಂಕ್ಷಿಪ್ತ ಪರಿಚಯ. ಸದ್ಯಕ್ಕೆ SDM ಫಿಸಿಯೋಥೆರಪಿ ಕಾಲೇಜ್ನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಮೂಲತಃ ಹುಬ್ಬಳ್ಳಿಯವರು. ತಮ್ಮ BPT ಪದವಿಯನ್ನು 2001 ಮತ್ತು MPT ಸ್ನಾತಕೋತ್ತರ ಪದವಿಯನ್ನು 2007 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ SDM ಫಿಸಿಯೋಥೆರಪಿ ಕಾಲೇಜ್ನಿಂದ ಪಡೆದರು ಹಾಗೂ PhD ಪದವಿಯನ್ನು ಕೂಡ ಅವರು ಹೊಂದಿದ್ದಾರೆ. 2007 SDM ಫಿಸಿಯೋಥೆರಪಿ ಕಾಲೇಜ್ಗೆ ಸೇರಿದ ಇವರು ಕಳೆದ 15 ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನು ನೀವು ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಮುಂಚೆ, ಅಂತಾರಾಷ್ಟ್ರೀಯ ವಿಕಲಚೇತನರ ದಿನದ ಸಂದರ್ಭದಲ್ಲಿ ಕೆಲವೊಂದು ಉಪಯುಕ್ತ ಮಾಹಿತಿಯನ್ನು ಡಾಕ್ಟರ್ ಸಲೀಮಾ ಬಿಜಾಪುರಿಯವರು ತಮ್ಮ ಜೊತೆಗೆ ಹಂಚಿಕೊತಾ ಇದ್ದಾರೆ. ಡಾಕ್ಟರ್, ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ SDM ಡಾಕ್ಟರ್ ಆರೋಗ್ಯ ಸಂವಾದದಲ್ಲಿ ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನ, ಇದರ ಬಗ್ಗೆ ನಾನು ವಿಶ್ಲೇಷಣೆ ಕೊಡ್ತಾ ಇದ್ದೀನಿ. ಮೊದಲೇದಾಗಿ ವಿಶೇಷಚೇತನರ ಅಥವಾ ವಿಕಲಚೇತನರ ಅಂದರೆ ಯಾರು ಅಂತೂ ನಾವು ಮೊದಲು ತಿಳ್ಕೋಬೇಕು. ನೋಡಿ, ಯಾವುದೇ ದೈಹಿಕ ಅಥವಾ ಮಾನಸಿಕ ಅಸ್ಥಿತಿದಿಂದ ಇಲ್ಲಾದರೆ ಜೀವನವನ್ನು ಬದಲಾಯಿಸುವುದು ಒಂದು ಘಟನೆಗಳಿಂದ ಅಥವಾ ಜನನ ಸಮಸ್ಯೆ ಅಂದರೆ ಗರ್ಭಸ್ಥಿತಿನಲ್ಲಿ ಏನಾದ್ರು ಸಮಸ್ಯೆಗಳಿಂದ ಪ್ರತಿದಿನದ ಜೀವನ ಚಟುವಟಿಕೆಗಳನ್ನು ಸಾಮಾನ್ಯ ರೀತಿಯಲ್ಲಿ ಮಾಡಲಿಕ್ಕೆ ಯಾರಿಗೆ ಅಸಮರ್ಥತೆ ಆಗತ್ತೆ ಅಂಥ ಜನರಿಗೆ ವಿಕಲಚೇತನರ ಅಥವಾ ವಿಶೇಷಚೇತನರ ಅಂತ ನಾವು ಹೇಳ್ತೀವಿ. ಆಮೇಲೆ ಇದು ಅಂತಾರಾಷ್ಟ್ರೀಯ ವಿಶೇಷಚೇತನ ದಿನ ಯಾಕೆ ಮಾಡ್ತೀವಿ, ಅದರದ್ದು ಏನು ಮಹತ್ವ ಅಂದರೆ, ಈ ಮಂದಿ ಇದು ವಿಶೇಷಚೇತನರಂತ ಯಾರಿದ್ದಾರಂತ ನಾವು ಈಗ ತಿಳ್ಕೊಂಡೀವಿ. ಬಟ್ ಇದು ಸಾಮಾನ್ಯವಾಗಿ ಅವ್ರಿಗೆ ಏನು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅದೇ ಕೆಲಸವನ್ನು ಅವರು ಬೇರೆ ಒಂದು ರೀತಿಯಲ್ಲಿ ವಿಶೇಷ ರೀತಿಯಲ್ಲಿ ಮಾಡ್ತಿರ್ಬೌದು. ಅಂದರೆ ಒಂದು ಎಕ್ಸಾಂಪಲ್ ಕೊಡೋದಿದ್ದರೆ ನೋಡಿ, ಒಂದು ದೃಷ್ಟಿಹೀನ ಮಗು ಇರ್ಬೌದು. ಆ ಮಗುಗೆ ನಾವು ಬ್ರೇಲ್ ಲಿಪಿ ಅಂತ ಒಂದು ಭಾಷೆಯನ್ನು ಕಲಿಸ್ಕೊಂಡ್ರೆ ಆ ಮಗುನು ಶಿಕ್ಷಿತ ಆಗಬಹುದು. ಇಲ್ಲಾಂದರೆ ಅದು ಶ್ರವಣ ದೋಷದ ಏನಾದ್ರು ಹುಡುಗರಿದ್ದರೆ ಅವರಿಗೆ ಒಂದು ಸೈನ್ ಲ್ಯಾಂಗ್ವೇಜ್ ಆ ಥರನೂ ಒಂದು ಭಾಷಣ ಇದೆ, ಅದು ಕಲ್ಕೊಂಡು ಅವರು ಒಂದು ಸಾಮಾನ್ಯ ಜೀವನಕ್ಕೆ ವ್ಯತೀತ ಮಾಡ್ಬೋದು. ಇಲ್ಲಾಂದರೆ ಯಾರಿಗೆ ಅಂಗಛೇದನ ಅಂದರೆ ಆಂಪ್ಯುಟೇಷನ್, ಸಪೋಸ್ ಏನಾದ್ರು ಆಕ್ಸಿಡೆಂಟ್ ಇರಲಿ, ಇಲ್ಲಾಂದರೆ ಡಯಾಬಿಟೀಸ್ ಆಗಿ ಅಲ್ಸರ್ಸ್ ಆಗಿ ಅವ್ರದ್ದು ಒಂದು ಅಂಗಛೇದನ ಕಾಲು ಏನಾದ್ರು ತೆಗೆದಿರ್ತಾರೆ ಸರ್ಜರಿ ಮಾಡಿ, ಅವರಿಗೆ ಒಂದು ಆರ್ಟಿಫಿಷಿಯಲ್ ಕಾಲು ಹಾಕಿ ನಡೆಯಬಹುದು, ಅವರು ನಡೆಯಬಹುದು, ತಮ್ಮ ಕೆಲಸಕ್ಕೆ ಹೋಗಬಹುದು. ಆದರೆ ಇದೆಲ್ಲ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ, ಇದಕ್ಕೆ ವಿಶೇಷ ಸಮರ್ಥ ಬೇಕು. ಇಂಥ ವಿಶೇಷ ಸಮರ್ಥಕ್ಕೆ ಗುರುತಿಸಿ ಅವರ ಸಮಸ್ಯೆಗಳನ್ನು ಕುರಿತು ಅಧ್ಯಯನ ಮಾಡಿ ಸಮಾಜದಲ್ಲಿ ಅವರ ಘನತೆ, ಹಕ್ಕು ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುವುದು ಈ ದಿನದ ಮಹತ್ವ. ಸಮಾಜದ ಎಲ್ಲ ಕ್ಷೇತ್ರದಲ್ಲಿ, ಅದು ಶಿಕ್ಷಣ ಆಗಿರಲಿ, ಆರೋಗ್ಯ ರಕ್ಷಣೆ ಆಗಿರಲಿ, ಉದ್ಯೋಗ ಇರಲಿ, ಅಥವಾ ರಾಜಕೀಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರ ಆಗಿರಲಿ, ಅವರಿಗೆ ಸಂಪೂರ್ಣವಾಗಿ ಸಮಾನವಾಗಿ ಮತ್ತು ನಿರ್ಣಯಕಾರ ಆಗಿ ಭಾಗಿವಹಿಸೋದು, ಆಮೇಲೆ ಒಂದು ಆರೋಗ್ಯಪೂರ್ಣ ಜೀವನದ ಮಾರ್ಗದರ್ಶನ ಮಾಡಿಕೊಡ್ಬೇಕಂತ ಇದು ಸಂಯುಕ್ತ ರಾಷ್ಟ್ರದಿಂದ 1992 December 3 ಅಂತಾರಾಷ್ಟ್ರೀಯ ವಿಶೇಷ ಚೇತನರ ದಿನ ಅಂತ ನಿರ್ಧರಿಸಲಾಯಿತು. ಡಾಕ್ಟರ್, ಇದುವರೆಗೆ ಈ ಅಂತಾರಾಷ್ಟ್ರೀಯ ವಿಕಲಚೇತನರ ದಿನದ ಮಹತ್ವದ ಬಗ್ಗೆ ತಾವು ತಿಳಿಸಿದ್ರಿ. ಇವಾಗ ಈ ವಿಕಲಚೇತನರ ದಿನ ಶುರು ಮಾಡಲಿಕ್ಕೆ ಅಥವಾ ಇದರದ್ದು ಒಂದು ಔಚಿತ್ಯ ಏನು ಅಂತೀರಿ ಈಗಿನ ಸಂದರ್ಭದಲ್ಲಿ? ಅದೇ ಸರ್, ಇದು ನೋಡಿ ಸರ್, ಮೊದಲು ಏನಿತ್ತಂದರೆ ಮೊದಲನೇ ದಿನದಲ್ಲಿ ಒಂದು ಕ್ಯಾಟಗರಿ ಮಂದಿ ಬರೀ ಇದು ವಿಕಲಾಂಗ ಪರಿಸ್ಥಿತಿನಲ್ಲಿ ಬರ್ತಿದ್ರು, ಅಂದರೆ ಬಡತನ ರೇಖೆ ಕೆಳಗಿದ್ದವರು, ಇಲ್ಲಾಂದರೆ ಕಡಿಮೆ ಜಾತಿಯವರು ಅಥವಾ ಅನ್ಎಂಪ್ಲಾಯ್ಡ್ ಆರ್ ಈ ಥರ ಈ ಕ್ಯಾಟಗರಿ ಜನ ಏನಿದ್ರಲ್ಲ, ಇವರು ಈ ವಿಕಲಾಂಗ ಕ್ಯಾಟಗರಿನಲ್ಲಿ ಮೊದಲೇ ಬರ್ತಿದ್ರು. ಆದರೆ ಈಗೇನಾಗಿದೆ, ಆಧುನೀಕರಣವಾಗಿ ಅಂದರೆ ಮಾಡರ್ನೈಸೇಷನ್ ಏನಾಗಿದ್ದೀವಿ ನಾವು, ವೆಸ್ಟರ್ನೈಸೇಷನ್ ಪಾಶ್ಚಾತ್ಯವಾಗಿ ಇದು ಹೆಂಗೆ ನಮ್ಮದು ಜೀವನ ಶೈಲಿ ಬದಲಾಯಿಸಿದೆ. ಈಗ ನಾವು ನೋಡೀವಿ ಪರಿಸ್ಥಿತಿ, ಕೋವಿಡಿಂದ ಪರಿಸ್ಥಿತಿ ನೋಡಿದ್ವಿ, ಮತ್ತು ಇದು ವಿಚಿತ್ರ ಹವಾಮಾನ ಬದಲಾವಣೆ ನಾವು ನೋಡ್ತಾ ಇದ್ದೀವಿ, ಮತ್ತು ದೇಶ ವಿದೇಶಗಳಲ್ಲೂ ಎಷ್ಟು ಯುದ್ಧಗಳು ನೋಡ್ತಾ ಇದ್ದೀವಿ, ಆಮೇಲೆ ವಿಪತ್ತುಗಳು, ಇಂಥ ಎಲ್ಲ ಸಿಚುವೇಶನ್ಸಿಗೆ ನಿರೀಕ್ಷಿದ್ರೆ ಈಗೇನು ತಿಳೀತದೆ ಅಂದರೆ ಈ ಸಿಚುವೇಶನ್ನಲ್ಲಿ ಯಾರು ಬರ್ಬೋದು. ಮೊದಲೇ ಬರೀ ಆ ಕ್ಯಾಟಗರಿ ಮಂದಿ ಅಷ್ಟೇ ನಾವು ಡಿಸೇಬಲ್ ಅಂತ ತಿಳ್ಕೊತಿದ್ವಿ, ಬಟ್ ಇವಾಗ ಏನಾಗಿದೆ, ಯಾರು ನಿನ್ನೆ ಅವರಿದ್ದಾರೆ ಇವತ್ತು ನಾವು, ಯಾರು ಈ ಸ್ಥಿತಿನಲ್ಲಿ ಬರ್ಬೋದು. ಸೊ ಇಂಥ ಅದು ಒಂದು ಪರಿಸ್ಥಿತಿಗೆ ನಾವು ತಿಳ್ಕೊಂಡು ಅದಕ್ಕೆ ಒಂದು ಇನ್ಕ್ಲೂಸಿವ್ ಸೊಸೈಟಿ ಅಂತ ಹೇಳ್ತೀವಿ, ಎಲ್ಲ ಏನಂತೀವಿ ಒಂದು ಒಳಗೊಂದು ಸಮಾಜವನ್ನು, ಅಂತರ್ಗತ ಸಮಾಜ, ಯಾರನ್ನು ಹಿಂದೆ ಬಿಡುವುದಿಲ್ಲ, ಎಲ್ಲರಿಗೂ ಇನ್ಕ್ಲೂಡ್ ಮಾಡಿ ಇಂಥ ಒಂದು ಸಮಾಜನ ನಿರ್ಮಿಸಬೇಕು ಆಗಿ ಸಂಯುಕ್ತ ರಾಷ್ಟ್ರದ ಒಂದು ಪ್ರಯತ್ನ, ಅದು ಒಂದು ಅವರು ಪ್ರಯತ್ನ ಮಾಡಿದ್ದಾರೆ. ಅಂದರೆ ಎಲ್ಲರಿಗೂ ಒಟ್ಟಿಗೆ ಕೂಡಿ ದೇಶದ ಅಭಿವೃದ್ಧಿನಲ್ಲಿ ನಾವೆಲ್ಲ ಭಾಗಿಸಬೇಕು ಅಂತ. ಸೊ ಇದು ಒಂದು ಅವ್ರದ್ದು ಭಾಳ ಇಂಪಾರ್ಟೆಂಟ್ ಉದ್ದೇಶ ಅಂತ ನಾವು ತಿಳ್ಕೋಬಹುದು. ಒಂದು ಕರೆ ಇದೆ ಡಾಕ್ಟರ್, ತಗೊಂಡ್ಬಿಡೋಣ, ನಂತರ ನಮ್ಮ ಚರ್ಚೆ ಮುಂದುವರಿಸೋಣ. ಓಕೆ ಸರ್. ಎಸ್ಡಿಎಂ ಆರೋಗ್ಯ ಸಲ, ಯಾರು ಮಾತಾಡೋದು? ಅರುಣ್ ನಾಯಕ್ ಸರ್, ನಾವು ವಿರುಪಾಕ್ಷಪ್ಪ ಕಟ್ಟಿ ಬ್ಲೈಂಡ್. ಕಟ್ಟಿಯವರ ನಮಸ್ಕಾರ, ಮಾತಾಡಿ. ನಮಸ್ತೆ, ನಮಸ್ತೆ, ಗದಗಿಂದ ಮಾತಾಡ್ತೀವ್ರಿ. ಬಯರ ಅದ್ರ ಬಗ್ಗೆ ಏನ್ರ ನಿಮ್ಮಲ್ಲಿ ಕೈಪಿಡಿ ಐತಂದ್ರೆ ಮತ್ತೊಂದ್ಸಲ ಕೇಳ್ರಿ ಸ್ವಲ್ಪ. ನಿಮ್ಮ ಅಂಗಕಂಡ್ರ ಬಗ್ಗೆ, ಹ್ಯಾಂಡಿಕ್ಯಾಪ್ ದಿವ್ಯಾಂಗರು ಅಂತ ಕರಿತೀರಲ್ಲ, ಕಾನೂನು ಬಗ್ಗೆ ಏನೈತಿ, ಅವ್ರಿಗೆ ಹಕ್ಕುಗಳು ಏನೇನದವು, ಅವ್ರ ಸರ್ಕಾರದ ಏನೈತಿ ಅಂತೇಳಿ ನಿಮ್ಮಲ್ಲಿ ಏನಾರ ಕೈಪಿಡಿ ಏನರ ಸಿಗುತ್ತಂದ್ರೆ ನೋಡಿ. ನಮ್ಮ ದೇಶದಲ್ಲಿ ಸುಮಾರು 21 crore ಜನರು ಇದು ಅಂಗವಿಕಲಾಂಗ, ಇಲ್ಲಾಂದ್ರೆ ನಾವು ಏನಂತೀರಿ ಇದಕ್ಕೆ ವಿಶೇಷ ಸಮರ್ಥ ಅಂತ ಹಂಗೆ ನಾವು ಕಾಣಿಸ್ಕೊಂಡೇವಿ, ಇಷ್ಟು ಮಂದಿ ನಮಗೆ ಗೊತ್ತಾಗಿದ್ದಾವೆ. ಸೊ 2015 ನಮ್ಮ ದೇಶದ ಪ್ರಧಾನಿ ಇದು ಅಂಗವಿಕಲಾಂಗ ಅಂತ ಇದು ಶಬ್ದ ತೆಗೆದ ದಿವ್ಯಾಂಗ ಅಂತ ಇದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ. ಹಾ, ಅಂದರೆ ಒಂದು ದೈವಿಕ ಸಮರ್ಥಗಳು ಅಂತ. ಆಮೇಲೆ ಇವ್ರಿಗೋಸ್ಕರ ಬಹಳಷ್ಟು ಯೋಜನೆಗಳು ನಮ್ಮ ಏನಂತೀರಿ ಇದು ವಿಕಲಾಂಗ ವ್ಯಕ್ತಿಗಳ ಸಬಲೀಕರಣ ಇಲಾಖೆ ಏನಿದೆ ಅಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಆಫ್ ಇಂಡಿಯಾನಾಗ, ಅದರ್ಲಿಂತ ಭಾಳಷ್ಟು ಯೋಜನೆಗಳು ಇದರ್ಲಿಂತ ನಾವು ನೋಡ್ಕೊಂಡಿದ್ದೀವಿ. ಅದಕ್ಕೆ ಫಸ್ಟ್ ಮೊದಲೇ ಮಾತೇನಂದರೆ ಅದು ವಿಶೇಷ ಚೇತನರ ಗುರುತಿನ ಚೀಟಿ ಮಾಡ್ಕೋಬೇಕ್ರಿ. ಅದಕ್ಕೆ ಅಂದ್ರೆ ಅದ ಯುನೀಕ್ ಡಿಸೆಬಿಲಿಟಿ ಐಡೆಂಟಿಫಿಕೇಶನ್ ಕಾರ್ಡ್ ಅದ ಮಾಡಿಸ್ಕೊಂಡು ಅಂತ ಅದು ಅದರ್ಲಿಂತ ನೀವು ಯಾವ್ದು ಕಾಯಿಲೆ ಇದೆ ನಿಮ್ಗೆ, ಯಾವ್ದು ಡಿಸೆಬಿಲಿಟಿ ಇದೆ, ಅದು ಕರೆಕ್ಟ್ ಆ ಡಾಕ್ಟರಿಗೆ ನೀವು ಹೋಗಿ ಭೇಟಿ ಆಗ್ಬೇಕು. ಆಮೇಲೆ ಇದೆಲ್ಲ ಏನಿದೆ ಅಲ್ಲ ಸರ್ಕಾರಿ ಆಸ್ಪತ್ರೆನಲ್ಲಿ ನಿಮ್ಗೆ ಇದರದ ಮಾಹಿತಿ ಜಾಸ್ತಿ ಸಿಗತ್ತೆ. ನಮ್ದು ಪ್ರೈವೇಟ್ ಹಾಸ್ಪಿಟಲ್ಸ್ನಲ್ಲಿ ನಾವು ಇಷ್ಟು ಮಾಡಲಿಕ್ಕೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ನಲ್ಲಿ ಇದ್ರದ್ದು ನಿಮಗೆ ಮಾಹಿತಿನೂ ಭಾಳ ಸಿಗತ್ತೆ, ಆಮೇಲೆ ಇದರಲಿಂತ ಫೆಸಿಲಿಟೀಸ್ ಏನಿದೆ ಅಲ್ಲ ಎಲ್ಲ ಈ ಹಾಸ್ಪಿಟಲ್ಸ್ನಲ್ಲಿ ಸಿಗತ್ತೆ. ಸೊ ನೀವು ಅಲ್ಲೇ ಹೋಗಿ ನಿಮ್ದು ಅದು ಯುನೀಕ್ ಐಡೆಂಟಿಟಿ ಕಾರ್ಡ್ ತೋರಿಸಿದ್ರೆ ಅವ್ರು ಅದ್ರ ಪ್ರಕಾರ ಏನಂದ್ರೆ ನಿಮಗೆ ಅದು ಫೆಸಿಲಿಟೀಸ್ ಇದೆ ಅದ್ರ ಪ್ರಕಾರ ನೀವು ಅದು ಯೂಸ್ ಮಾಡ್ಕೋಬಹುದು. ಇನ್ನೊಂದು ನಿಮ್ ಗಮನಕ್ ಬಂದೈತೆ ಅಂದ್ರೆ ಪೇಪರ್ನಾಗ ಬಂದೈತಿ, ಆ ಸುಪ್ರೀಂ ಕೋರ್ಟ್ನವರು ಒಂದು ಆದೇಶ ಮಾಡ್ಯಾರ, ಒಂದ್ ಸಮಿತಿ ನೇಮಿಸ್ಯಾರ, ಅದ್ ಏನ್ ರಾಂಗ್ಬೇಕಂದ್ರೆ ಸಂಬಂಧ ಅದು ಸ್ವಲ್ಪ ಗಮನಕ್ ಬಂದೈತೆ ನಿಮ್ಗ? ಅದು ಎದ್ರ ಬಗ್ಗೆ ಇದೆ ಸರ್? ಅದು ಅದು ಆಂಗ್ಲಕಂಡ್ರದ ಏನ್ ಸಮಸ್ಯೆಗಳಾದವು, ಜನದೊಳಗ ಅಂತವ್ ಏನದವು, ಅವ್ರಿಗೆ ಸರಿಯಾಗಿ ಇದನ್ನ ಮಾಡ್ಬೇಕಂತೇಳಿ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ಒಂದು ಆದೇಶ ಮಾಡ್ಯಾರ್ರಿ. ಸರಿ ಕಟ್ಟಿಯವ್ರೆ, ಅದು ಇನ್ನೂ ನಮ್ಮ ಪೂರ್ತಿಯಾಗಿ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಸಿಕ್ಕ ತಕ್ಷಣ ಖಂಡಿತವಾಗ್ಲೂ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀವಿ. ಸರಿಯಾಗುತ್ತೆ. ಸರಿ ಸರಿ, ನೀವು ಯಾವ್ದಾದ್ರು ಸರ್ಕಾರಿ ಆಸ್ಪತ್ರೆಗೆ ಸಂಪರ್ಕ ಮಾಡಿದ್ರೆ ಖಂಡಿತವಾಗ್ಲೂ ಅಲ್ಲಿ ಸಿಗ್ಬಹುದು. ಅಲ್ಲಿ ಸರ್ಕಾರದ ಬಗ್ಗೆ ಗೊತ್ತಿರಂಗಿಲ್ರಿ ಇವ್ರಿಗೆ, ಲಾ ಹ್ಯಾಂಡಿಕ್ಯಾಪ್ಟ್ ಲಾ ಗೊತ್ತೈತಿ ಇವ್ರಿಗೆ, ಅದಕ್ಕೆ ಅವರಲ್ಲಿ ಏನಾರ ಒಂದು ಕೈಪಿಡಿ ಇತ್ತಂದ್ರೆ ನಮಗೆ ತಲುಪಿಸಿದ್ರೆ ಅನುಕೂಲ ಆಗುತ್ತೆ. ಇಲ್ಲ ಸರ್, ಲಾಸ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಎಲ್ಲ ಲಾಸ್ ಅವ್ರಿಗೇನಿದೆ, ಅವ್ರಿಗೆ ಯಾವ್ದಾದ ಸುಲಭ ಸಾಧನೆ ಬೇಕಂದ್ರೆ ಅದು ನಾವು ಅದು ಬಿಡ್ರಿ ನಮ್ಮ ಅದಾವಲ್ಲ ಇಲಾಖೆ ಒಳಗೆ ಸಿಗ್ತಾವ. ಹೌದು, ಅದು ಬಿಟ್ಟು ಮತ್ತೆ ನಿಮ್ಗೆ ಏನು ಲಾಸ್ ಲಾಸ್ ಅಂತ ನೋಡಿದ್ರೆ ಅದು ಡಿಸ್ಕ್ರಿಮಿನೇಷನ್ ಲಾಸ್ ಅಂದ್ರೆ 3% ಸ್ಟೇಟ್ ಗವರ್ಮೆಂಟ್ ರಿಸರ್ವೇಷನ್ ಐತಿ, 5% ಸೆಂಟ್ರಲ್ ಗವರ್ಮೆಂಟ್ ಐತಿ. ಹೌದು ಸರ್, ಇದೆಲ್ಲ ನಿಮ್ಗೆ ಗೊತ್ತಿದೆ. ಎಸ್ ಸರ್, ಇದೆಲ್ಲ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಇದು ಇದು ಲಾಸ್ ಏನಂದ್ರಿ ಸರ್? ಸೋಶಿಯಲ್ ವರ್ಕ್ ಮಾಡ್ತೇನ್ರಿ, ಬ್ಲೈಂಡ್ ಓಡಾಡ್ತೀನಿ ನಾನು. ಹೌದು, ಒಳ್ಳೇದಾಯ್ತು ಸರ್. ಸರಿ ಕಟ್ಟಿಯವ್ರೆ, ನಾವು ಮುಂದಿನ ಕರೆ ತಗೊಳ್ಳೋಣ. ಏ ತಗೊಳ್ರಿ, ಅವಶ್ಯವಾಗಿ ತಗೊಳ್ರಿ. ಸಂತೋಷ, ಸಂತೋಷ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ಸರ್, ನಮಸ್ಕಾರ. ಸರ್ ನಮಸ್ಕಾರ, ಯಾರು ಮಾತಾಡೋದು? ಸರ್, ಸಿದ್ದಾಪುರದಿಂದ ಮಾಲತೇಶ್ ಪಾಟೀಲ್ ಅಂತ ಮಾತಾಡೋದು ಸರ್. ಕೇಳ್ರಿ ಪಾಟೀಲ್, ನಿಮ್ಮ ಪ್ರಶ್ನೆ ಏನು? ಸರ್, ನಮ್ದು 100% ಬ್ಲೈಂಡ್ ಇದೆ ಸರ್. ಡಿಸಬಿಲಿಟಿ ಎಲ್ಲ ಇದೆ ಸರ್, UDID ಕಾರ್ಡ್ ಇದೆ ಸರ್ ನಮ್ದು. ಸರ್, ನಮ್ದು ಪೆನ್ಷನ್ ಬಿಟ್ಟರೆ ನಾವು ಮತ್ತೆ ಬೇರೆ ಸೌಲಭ್ಯ ಏನೋ ತಗೊಂಡಿಲ್ಲ ಸರ್ ನಾವು. ಅದ್ರ ಮತ್ತೆ ಸೌಲಭ್ಯ ಏನು ತಗೋದು ಸರ್ ಅದಕ್ಕೆ? ಅದೇ ನೋಡಿ, ಈಗ ನಿಮ್ಮ ಕಡೆ ಒಂದ್ಸಲ ಇದು ಯುನೀಕ್ ಡಿಸೆಬಿಲಿಟಿ ಐಡೆಂಟಿಫಿಕೇಶನ್ ಕಾರ್ಡ್ ಇದ್ರೆ ನಿಮ್ಗೆ ಈ ಇದ್ರೊಳಗೆ ಏನೇನು ನಿಮಗೆ ಫೆಸಿಲಿಟೀಸ್ ಬೇಕಾಗುತ್ತೆ ಅಲ್ಲ, ಅದು ನೀವು ಅದು ಗೌರ್ಮೆಂಟ್ ಆಫೀಸಸ್ನಾಗ ಹೋಗಿ ಕೇಳ್ಕೊಬೇಕ್ರಿ. ಈಗ ಸಪೋಸ್ ನಿಮಗೆ ಎಜುಕೇಷನ್ ನಿಮ್ದು ನಿಮಗೆ ಇದೆ ಅಲ್ಲ ಇದು ಪ್ರಾಬ್ಲಮ್. ಓಕೆ, ಸೊ ನೀವು ಈಗ ಏನು ಮಾಡ್ತೀರಿ, ಕೆಲಸ ಏನಾದ್ರು ಮಾಡ್ತೀರಿ? ಕೆಲಸ ಏನೂ ಇಲ್ಲ ಮೇಡಮ್, ಮನೆಯಲ್ಲಿ ಇರ್ತಾರೆ ಮೇಡಮ್. ಯಾಕೆ ಏನು ಕೆಲಸ ಮಾಡೋದಿಲ್ಲ? ಇಲ್ಲ, ಇದಕ್ಕೆ ನೀವೇನು ಶಿಕ್ಷಣ ತಗೊಂಡಿಲ್ಲ, ಇದಕ್ಕೆ ಬ್ರೈನ್ ಲಿಪಿ ಅಂತ ಅದು ಒಂದು ಲ್ಯಾಂಗ್ವೇಜ್ ಇರುತ್ತೆ, ಅದೆಲ್ಲ ನೀವು ಕಲ್ಕೊಂಡಿಲ್ಲ? ಏನು ಕಲ್ಕೊಂಡಿಲ್ಲ ಮೇಡಮ್. ನೋಡಿ, ವಯಸ್ಸು ಎಷ್ಟಿದೆ ನಿಮ್ದು? ವಯಸ್ಸು 40 ಮೇಡಮ್. ಓಕೆ, ಸೊ ಈಗ ನೋಡಿದ್ರೆ ಆ್ಯಕ್ಚುಲಿ ಹಿಂಗೆ ಬ್ಲೈಂಡ್ ಇದ್ದಿದ್ದವ್ರಿಗೆ ಬ್ಲೈಂಡ್ ಸ್ಕೂಲ್ಸ್ ಇರ್ತಾವೆ ಆ್ಯಕ್ಚುಲಿ, ಅದರಲ್ಲಿ ಅವ್ರಿಗೆ ಬೇಸಿಕ್ ಎಜುಕೇಷನ್ ಕೊಟ್ಟಿರ್ತಾರೆ. ಸೊ ಅದು ಕಲ್ಕೊಂತ ಏನಾರ ತಮ್ಮದೇನಾರ ಉದ್ಯೋಗ ಒಂದು ಸ್ಟಾರ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಯಾರೇ ಒಂದು ಕಾರ್ಯ ಆಫೀಸಸ್ನಲ್ಲಿ ಏನಾರ ಒಂದು ಅಟೆಂಡರ್ ಆಗಿ ಇಂಥದ್ದೇನಾರ ಕೆಲಸ ಅದು ಆ್ಯಕ್ಚುಲಿ ನಾವು ತೊಗೋಬಹುದು. ಗೌರ್ಮೆಂಟ್ಲಿಂತದ ಇಷ್ಟು ಪರ್ಸೆಂಟ್ ಜಾಬ್ಸ್ ಇರ್ತಾವಲ್ಲ ಗೌರ್ಮೆಂಟ್ ಆಫೀಸಸ್ನಲ್ಲಿ, ಅದು ಸೆಕ್ಯೂರ್ ಇರ್ತಾವೆ. ಬಟ್ ಅದಕ್ಕೆ ಸ್ವಲ್ಪ ಬೇಸಿಕ್ ಮಿನಿಮಲ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬೇಕಾಗ್ತದೆ ಸರ್. ಸೊ ಈಗ ನಿಮ್ಗೆ ಏನು ನೀವು ಕಲ್ತಿಲ್ಲ, ಈಗ ನೀವು ಯುನೀಕ್ ಡಿಸೆಬಿಲಿಟಿ ಕಾರ್ಡ್ ಇದೆ ಅಂದ್ರೆ ನೀವು ಬ್ಯಾಂಕ್ಲಿಂತ ನಿಮಗೆ ಲೋನ್ ಸಿಗ್ತದೆ ಸರ್ ಈ ಡಿಸೆಬಿಲಿಟಿ ಆಧಾರ ಮೇಲೆ. ಸೊ ನೀವು ಇದು ಲೋನ್ ತಗೊಂಡು ಏನಾರ ಒಂದು ವ್ಯವಸಾಯ ಸ್ಟಾರ್ಟ್ ಮಾಡ್ಬೋದು ನೀವು, ಇಲ್ಲಾಂದ್ರೆ ನಿಮ್ಮ ಮನೆಯವ್ರಿಗೆ ಅದು ನೀವು ಯೂಸ್ ಮಾಡ್ಕೋಬಹುದು. ಸೊ ಈ ತರ ನಿಮ್ಗೆ ಫೆಸಿಲಿಟೀಸ್ ಇದಾವ್ ಗವರ್ಮೆಂಟ್ ಲಿಂತ. ಬಟ್ ಆಮೇಲೆ ನಿಮ್ಗೆ ಮಂತ್ಲಿ ಅದ ಪಿ ಡಬ್ಲ್ಯೂ ಡಿ ಡಿಸೆಬಿಲಿಟಿ ಕಾರ್ಡ್ ಲಿಂತ ನಿಮ್ಗೆ ಒಂದು ವೇತನ ಸಿಕ್ತಿರ್ಬಹುದು. ಸೊ ಅದ ನೀವು ಏನಂದ್ರಿ ನಿಮ್ಗೋಸ್ಕರ ಇರ್ತದ. ನಿಮ್ಗೆ ಇದು ಬಿಟ್ಟು ಮತ್ತೊಂದ್ ಏನಾದ್ರು ವ್ಯವಸಾಯ ಮಾಡೋದಿದ್ರೆ ಇಲ್ಲಾಂದ್ರೆ ಏನಾದ್ರು ನಿಮ್ಗೆ ಕಲಿಬೇಕಂದ್ರೆ ಗವರ್ಮೆಂಟ್ ನಿಮ್ಗೆ ಫೆಸಿಲಿಟೀಸ್ ಕೊಡ್ತದೆ. ಎಜುಕೇಶನ್ ಹಾ ಇದೇ ನಮ್ಮ ದೇಶದಲ್ಲಿ ಇದು ಪ್ರಾಬ್ಲಮ್ ಏನಂದ್ರೆ ಯಾರು ಇದ್ರದ್ದು ಮಾಹಿತಿ ಮಾಡಿ ಕೊಡೋದಿಲ್ಲ. ಸೊ ನಂದು ಒಂದು ರಿಕ್ವೆಸ್ಟ್ ಏನಂದ್ರೆ ಎಲ್ಲ ಆಫೀಷಿಯಲ್ಸಿಗೆ ಸ್ವಲ್ಪ ಇವರಿಗೆ ಸ್ವಲ್ಪ ಹೆಚ್ಚಿಗೆ ಟೈಮಿಗೆ ಕೊಟ್ಟು ಸ್ವಲ್ಪ ಇವರಿಗೆ ತಿಳಿಸ್ಬೇಕು ಅವ್ರಿಗೆ ಏನು ಗವರ್ಮೆಂಟ್ ಲಿಂತ ಎಷ್ಟು ಅನುಕೂಲತೆ ಮಾಡಿಕೊಟ್ಟಿದ್ದಾರೆ ಅದು ಅವ್ರಿಗೆ. ಓಕೆ ಸೊ ಆಕ್ಚುಲಿ ಯಾರಾದರೂ ಸಮಾಜ ಕಾರ್ಯಕರ್ತರ ಸಹಾಯ ಪಡ್ಕೊಂಡು ನೀವು ಸ್ವಲ್ಪ ಅಪ್ರೋಚ್ ಮಾಡಿ, ಯಾಕಂದರೆ ನೀವು ಒಬ್ಬರೇ ಹೋಗ್ತೀರಿ, ನಿಮಗೆ ಅಪ್ರೋಚ್ ಮಾಡಬೇಕು ಅಂತ ಹೇಗೆ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಯಾರಾದರೂ ಸಹಾಯ ಪಡ್ಕೊಂಡು ಖಂಡಿತವಾಗ್ಲೂ ಪ್ರಯತ್ನ ಮಾಡಿ ಪಾಟೀಲ್. ಹ್ಞೂ ಸರಿ ಸರಿ. ಇವಾಗ ನಮ್ಮ ಕಟ್ಟಿಯವರು ಫೋನ್ ಮಾಡಿದ್ರು, ಅಂಥವ್ರು ಯಾರಾದರೂ ನಿಮಗೆ ಸಹಾಯ ಮಾಡಲಿಕ್ಕೂ ಕೂಡ ಸಾಧ್ಯತೆ ಇದೆ, ಪ್ರಯತ್ನ ಮಾಡಿ ಖಂಡಿತ. ಸೋಷಿಯಲ್ ವರ್ಕರ್ಸ್ ಇರ್ತಾರೆ ನಿಮ್ಮ ಇಲಾಖೆಯಲ್ಲಿ, ಅವ್ರಿಗೆ ಸ್ವಲ್ಪ ನೀವು ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಹೆಲ್ಪ್ ತಗೋಬಹುದ್ರಿ. ಕಾನೂನು ಬಹಳಷ್ಟು ಇದಾವ್ರಿ, ಬೇಕಷ್ಟು ಕಾನೂನು ಇದಾವ. ಹಾ ಸೊ ನಿಮ್ಗೆ ಎಲ್ಲಾ ಕಾನೂನು ಒಟ್ಟಿಗೆ ಲಾಗು ಆಗುದಿಲ್ಲ. ಅದು ನಿಮ್ಗೆ ಏನ್ ಬೇಕು ಅಂತ ನಿಮ್ಗೆ ನೀವು ಅದು ಫಿಕ್ಸ್ ಇರ್ಬೇಕು. ನೀವೊಂದ್ ಕೆಲಸ ಮಾಡ್ಬೇಕಂತ ನೀವು ವಿಚಾರ ಮಾಡಿದಿರಿ, ಆರ್ ಇಲ್ಲಾಂದ್ರೆ ನೀವು ಕಲಿಬೇಕಂತ ಏನಾದ್ರು ಟ್ರೈನಿಂಗ್ ತಗೋಬೇಕಂತ ನೀವು ಹಿಂಗ್ ವಿಚಾರ ಮಾಡಿದ್ರೆ ಆ ಅದಷ್ಟು ಬಗ್ಗೆ ನೀವು ಯಾರು ಇದರ ಆಫೀಸಸ್ನಲ್ಲಿ ಕೇಳಿಕೊಂಡು ಅದರದ ಮಾಹಿತಿ ತಗೊಂಡು ನೀವು ನಿಮ್ದು ಮುಂದೆ ಕೆಲಸ ಮಾಡ್ಕೋಬಹುದು. ಎಲ್ಲ ಕಾನೂನು ಬಗ್ಗೆ ಕೇಳಿದ್ರೆ ಯಾರು ನಿಮಗೂ ಹೇಳುವುದಿಲ್ಲ ಅಲ್ಲ. ಮತ್ತೆ ಕಾನೂನುಗಳು ಮಾತ್ರ ಕೇವಲ ಸಿಂಗಲ್ ಹ್ಯಾಂಡೆಡ್ಲಿ ಸಹಾಯ ಮಾಡ್ಲಿಕ್ಕೆ ಆಗುದಿಲ್ಲ ಪಾಟೀಲ್ರೆ, ಯಾಕಂದ್ರೆ ಈಗಾಗಲೇ ನೀವು ಕಾನೂನು ರೀತಿಯವಾಗಿ ಮಾಸಾಸನ ತಗೊಳ್ತಾ ಇದ್ದೀರಿ, ಹೌದಾ? ಅದು ಕಾನೂನಿನಿಂದಾನೇ ನಿಮಗೆ ಸಿಕ್ಕಿರುವಂಥದ್ದು. ಆದರೆ ಇದ್ರ ಜೊತೆಗೇ ಮತ್ತೆ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ನನ್ನ ಸ್ವಂತ ಕಾಲ ಮೇಲೆ ನಾನು ನಿಲ್ತೇನೆ ಅಂತೇಳಿ ನೀವು ಆಲೋಚನೆ ಮಾಡಿದರೆ ಅದಕ್ಕೆ ಖಂಡಿತವಾಗ್ಲೂ ಸಹಾಯ ಸೌಲಭ್ಯ ಸಿಗ್ತದೆ. ಹೇಳಿ. ಹೌದು ಹೌದು ಇಲ್ಲ ರೀ, ಅದು ಅದಕ್ಕೆ ನಿಮ್ಗೆ ಕಣ್ಣು ಕಾಣಿಸಿಲ್ಲ ಅಂದ್ರೆ ಅದು ವೆಹಿಕಲ್ ಹೆಂಗ್ ಕೊಡ್ಲಿಕ್ಕೆ ಆಗತ್ತೆ ಅಲ್ಲ. ಸೊ ಇದು ನಿಮಗೂ ಒಂದು ಅಪಾಯ. ಆರೋಗ್ಯ ಸಂವಾದ. ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ನಾವು ಕಲಬುರಗಿ ಜಿಲ್ಲೆ ಜವರ್ಗಿ ತಾಲೂಕು ಬೇರೆ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ಸಾಜನ್ ಕೇಳಿ, ನಿಮ್ಮ ಪ್ರಶ್ನೆ ಏನು? ಸರ್, ನನ್ನ ಪ್ರಶ್ನೆ ಏನಿಲ್ಲ, ನಾವು ದಿವ್ಯಾಂಗರು. ಆದ್ರೆ ನಮ್ಗೆ ಈಗ ಹಿಂದೆ ಒಬ್ರು ನಮ್ ದಿವ್ಯಾಂಗರು ಹೇಳಿದ್ರು ನಾವು ಏನು ಮಾಡಕ್ ಆಗಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳಲ್ಲ. ಇದು ಸ್ವಲ್ಪ ಕಷ್ಟಕಾಲ, ಯಾಕಂದ್ರೆ ನಾವು ಏನ್ ಕೆಲಸ ಆದ್ರೂ ಮಾಡ್ಬೋದು, ನಮ್ ಕೈಲಿ ಆದಂತ ಕೆಲಸ ಅಂತ ನಾ ಹೇಳ್ಬೋದು. ನಾನು ಕೂಡ ಒಬ್ಬ ಗವರ್ಮೆಂಟ್ ಎಂಪ್ಲಾಯ್ ಆಗಿ ಈ ನಮ್ಮ ಸ್ನೇಹಿತರಿಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ಸರ್ ಅಷ್ಟೇ. ಖಂಡಿತವಾಗ್ಲೂ ನಿಮ್ದು ಅನುಭವ ನೀವು ಶೇರ್ ಮಾಡ್ಕೊಳ್ಳಿ, ಅದರಿಂದ ಒಂದ್ ನಾಲ್ಕು ಜನರಿಗೆ ಸಹಾಯ ಕೂಡ ಆಗ್ಬಹುದು ಸಾಜನ್. ಹಾ ಸರ್, ನಾನು ಬ್ರೈಲ್ ಲಿಪಿ ಕಲ್ತಿದ್ದೀನಿ. 1-10 ವರೆಗೂ ನಾನು ಕಲಬುರಗಿ ಜಿಲ್ಲೆಯಲ್ಲಿ ಓದಿದ್ದು. ಆಮೇಲೆ ನಾನು BA ವರೆಗೂ ಓದಿದೆ ಬೆಂಗಳೂರಲ್ಲಿ. ಈಗ ನಾನು ದ್ವಿತೀಯ ದರ್ಜೆ ಸೇವಕನಾಗಿ ಆರೋಗ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಸರ್. ಈಗ 7 ವರ್ಷದಲ್ಲಿ ರನ್ನಿಂಗ್ ಇದ್ದೀನಿ ನಾನು. ನನಗೆ ತುಂಬಾ ಗುರುದ್ದಿಯಲ್ಲಿ ನಾನು ಹೆಲ್ಪರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದರಿಂದ ನಾನು ತಿಂಗಳಕ್ಕೆ 30,000 ರೂಪಾಯಿ ಸ್ಯಾಲ್ರಿ ಪಡಿತಾ ಇದ್ದೀನಿ. ನಮ್ಮ ಸ್ನೇಹಿತರು ಕೂಡ ಇದೇ ಕೆಲಸ ಅಂತ ಏನಿಲ್ಲ, ಯಾವುದೇ ಒಂದು ಕೆಲಸ ಆದ್ರೂ ಮಾಡ್ಬೋದು, ನಮ್ಮ ಮೇಡಮ್ ಅವರು ಹೇಳಿದ್ರು ಈಗ ತಾನೇ. ಹಾಗಾಗಿ ನಮ್ಮ ದಿವ್ಯಾಂಗರು ಯಾರು ಕೂಡ ಕಡಿಮೆ ಇಲ್ಲ, ಎಲ್ಲರೂ ಒಂದು ಕೆಲಸದಲ್ಲಿ ಇರ್ಬೋದು. ನಮ್ಮ ಕಾಲ ಮೇಲೆ ನಾವು ನಿಂತ್ರೆ ಏನಾದ್ರೂ ಸಹಾಯ ನಾವು ಸಾಧಿಸಬಹುದು ಅಂತ ಹೇಳ್ಬೋದು ಸರ್. ಅದಕ್ಕೆ ತಕ್ಕದಾದ ತರಬೇತಿಯನ್ನ ಅವರು ತಗೋಬೇಕಾಗತ್ತೆ, ಪ್ರಯತ್ನ ಮಾಡ್ಬೇಕಾಗ್ತದೆ. ನಾನು ಕೂಡ ಚಲನವನ್ನ ತರಬೇತಿ, ಮೊದಲು ನಮ್ಗೆ ಓಡಾಡಕ್ಕೆ ಕಷ್ಟ ಆಯ್ತು, ನಾನು ಬೆಂಗಳೂರಲ್ಲಿ ಚಲನವನ್ನ ತರಬೇತಿ ತಗೊಂಡೆ NAB ಅಲ್ಲಿ. ಈಗ ನಾನು ಒಬ್ಬನೇ ನನ್ನ ಸ್ವತಂತ್ರವಾಗಿ ನಾನು ಓಡಾಡ್ತಾ ಇದ್ದೀನಿ ಸರ್, ಎಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು. ಏನ್ ತೊಂದರೆ ಇಲ್ಲ ಸರ್. ತುಂಬಾ ಸಂತೋಷ ಸಾಜನ್, ನಿಮ್ಮ ಮಾತುಗಳನ್ನು ಕೇಳಿದ ನಮ್ಮ ಉಳಿದ ದಿವ್ಯಾಂಗ ಮಿತ್ರರಿಗೆ ಸಾಕಷ್ಟು ಸ್ಫೂರ್ತಿ ಶಕ್ತಿ ಸಿಗಬಹುದು ಅಂತೇಳಿ ಭಾವಿಸೋಣ. ಮುಂದಿನ ಕರೆ ತಗೋತಾ ಇದ್ದೀವಿ. ಧನ್ಯವಾದಗಳು. ಧನ್ಯವಾದ. ಎಸ್ಡಿಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ನಾನು ನಿಯಮಿತ ಕೇಳುವಾಗ ಉದಯ ಟೇಲರ್ ಸರ್ ಶಿರೋಳದಿಂದ ಮಾತಾಡ್ತಾ ಇರೋದು. ಮೆಣಸಿಗೆ ಅವರು. ಹಾ ಸರ್, ಈಗ ವಿಕಲಚೇತನರ್ ಡಿಲಿವರಿ ಬಂದ್ರ ಈಗ ಎಸ್ಟಿಎಂ ಒಳಗ ಯಾವ ವ್ಯವಸ್ಥೆ ಐತಿ ಅಂತ ಒಂದ್ ವಿವರಣೆ ಹೇಳ್ತೀರೇನ್ರಿ ಕೇಳುವವರಿಗೆ? ಓಕೆ, ವಿಕಲಚೇತನ ಬಂದ್ರ ಅತ್ಯಾಚಾರ ಮಾಡತಾರಂತ ನಾನು ಕೇಳಪಟ್ಟಿನ್ರಿ, ಅದಕ್ಕೆ ಯಾವ ವ್ಯವಸ್ಥೆ ನಿಮ್ಮಲ್ಲಿ ಲಭ್ಯ ಇದೆ? ಒಟ್ಟು ಕೇಳುವರಿಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳಾತೀನಿ, ಅದು ಒಟ್ಟು ವಿವರಣೆ ಹೇಳ್ತೀರಿ ಮೇಡಮ್? ನೋಡಿ, ನಮ್ಮ ಎಸ್ ಡಿ ಎಂನಲ್ಲಿ ಯಾವ ಪ್ರಕಾರ ನಾವು ಡಿಸೆಬಿಲಿಟಿಗೆ ಬೇಡಂತ ಯಾ ಇದು ಮಾಡುವುದಿಲ್ಲ. ಅವರು ಕೇಳಲು ಪಟ್ಟಿನಿ ಮೇಡಮ್, ಈಗ ನಮ್ಮಲ್ಲಿ ಒಬ್ಬ ವಿಕಲಚೇತನರು ಮೊನ್ನೆ ಹೋಗಿದ್ರಿ, ಅವರು ತೊಂದರೆ ಪಟ್ಟು ಬಂದಾರ ಮೇಡಮ್, ಅದಕ್ಕೆ ಯಾವ ಸೌಲಭ್ಯಗಳು ಅದಾವ ಅದ್ರ ಬಗ್ಗೆ ಒಟ್ಟು ಸೂಕ್ಷ್ಮವಾಗಿ ವಿವರಣೆ ಕೊಡ್ರಿ ಮೇಡಮ್. ನೋಡಿ, ನಾವು ನಮ್ಮ ದೇಶದ ಸರ್ಕಾರ ನಮ್ಗೆ ಹೆಂಗೆ ಆದೇಶ ಕೊಟ್ಟಿರ್ತೀವಲ್ಲ, ನಾವು ಅದೇ ಫಾಲೋ ಮಾಡ್ತೀವಿ. ಸೊ ಎಸ್ ಡಿ ಎಂನಲ್ಲಿನೂ ವಿಕಲಚೇತನ ಅಂತ ಅಷ್ಟೇ ಇಲ್ಲ, ಎಲ್ಲರಿಗೂ ಅದೇ ನಾವು ಇನ್ಕ್ಲೂಸಿವ್ ಸೊಸೈಟಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲರೂ ಇಲ್ಲ ಮೇಡಮ್, ವಿಕಲಚೇತನರು ಬಂದಾಗ ಮೊನ್ನೆ ಒಂದು ಇದಾಗೈತೆ ನಮ್ಮಲ್ಲಿ, ಶಿರೋಳದಾರ ಒಬ್ರು ಹೋಗಿದ್ರು ಮೇಡಮ್, ಅದಕ್ಕೆ ಬಹಳ ತೊಂದ್ರೆ ಕೊಟ್ಟಿದ್ರ ಅಂತ. ಅದಕ್ಕೆ ನಾನು ನಿಮ್ಮಲ್ಲಿ ಸ್ಪೆಷಾಲಿಟಿ ಹೇಗಿದೆ, ಹೇಗೆ ಬರಬೇಕು ಅದ್ರ ಬಗ್ಗೆ ವಿವರಣೆ ಕೊಟ್ಟರೆ ಕೇಳುವರಿಗೆ ಅನುಕೂಲ ಆಗುತ್ತೆ ಮೇಡಮ್. ಹೌದು, ನೋಡಿ, ನಮ್ದು ಹಾಸ್ಪಿಟಲ್ನಲ್ಲಿ ಏನಿದೆ, ಒಂದು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಇದೆ. ಸೊ ಅಲ್ಲಿ ನಮ್ಮ ಹಾಸ್ಪಿಟಲಿಗೆ ಬರುವುದು ಯಾವುದು ನಾರ್ಮಲ್ ಮಂದಿ ಇರುವುದೇ ಇಲ್ಲ. ಹಾಂ, ಅವ್ರ ಡಿಸೇಬಲ್ಡ್ ಇರಲಿ, ಅವ್ರಿಗೆ ಏನಾದರೂ ತೊಂದರೆ ಇದ್ದೇ ಇರ್ತದೆ. ಸೊ ಅಲ್ಲಿ ಬಂದ ತಕ್ಷಣ ನೀವು ಅಲ್ಲಿ ಪಿ ಆರ್ ಓ ಆಫೀಸಸ್ ಇರ್ತಾವೆ. ಸೊ ನಿಮಗೆ ಯಾವ ಥರದ ಚಿಕಿತ್ಸೆ ಬೇಕಂತ ಅವ್ರ ಕಡೆಯಿಂದ ನೀವು ಸ್ವಲ್ಪ ಕೇಳಿಕೊಂಡ್ರೆ ವೀಲ್ ಚೇರ್ ಫೆಸಿಲಿಟೀಸ್ ಇದಾವು. ಡೆಲಿವರಿಗೆ ಬಂದಿದ್ದ ಮೇಡಮ್? ಹಾಂ, ಡೆಲಿವರಿಗೆ ಅವ್ರು ಕಣ್ಣು ಕಾಣ್ತಾ ಇದ್ದಿಲ್ಲ, ಭಾಳ ತೊಂದರೆ ಪಟ್ಟು ಬಂದಾರ್ರಿ ಅವರು, ಅದಕ್ಕೆ ಅವ್ರು ಏನು ಹಚ್ಕೊಳ್ಳಿಲ್ಲ ಅಂತೇಳಿ ಮತ್ತೆ ಓಕೆ ಓಕೆ. ಸೊ ನೋಡಿ, ಏನಾಗುತ್ತೆ ಅಂದರೆ ಇದು ವಿಕಲಚೇತನ ಅವ್ರ ಕಡೆ ಸ್ವಲ್ಪ ಅವ್ರ ಇದು ಏನಂತೀವಿ ನಾವು, ಇದು ಸ್ಕೀಮ್ಸ್ ಎಲ್ಲ ಇರ್ತಾವೆ. ಸೊ ಎಲ್ಲ ಸ್ಕೀಮ್ಸ್ ನಮ್ಮ ಎಸ್ ಡಿ ಎಂನಲ್ಲಿ ಲಾಗು ಆಗೋದಿಲ್ಲ. ಸೊ ಕೆಲವೊಂದು ಸ್ಕೀಮ್ಸ್ ಅಷ್ಟೇ ನಮ್ಮ ಹಾಸ್ಪಿಟಲ್ನಲ್ಲಿ ಲಾಗು ಆಗ್ತಾವೆ. ಸೊ ಅದು ಸ್ಕೀಮ್ ಅವು ಯಾವ್ಯಾವ ಅದಾವೆ ಮೇಡಮ್, ಅದನ್ನಾರು ಹೇಳ್ರಿ ವಿವರಣೆ. ಓಕೆ, ಅದ್ರದ್ದು ಒಂದು ದೊಡ್ಡ ಲಿಸ್ಟ್ ಇದೆ ರೀ, ಅದ್ರ ಲಿಸ್ಟ್ ನನ್ನ ಕಡೆ. ಯಾಕಂದ್ರೆ ವಿಕಲಚೇತನರಿಗೆ ಏನು ತೊಂದರೆ ಇಲ್ಲ ಬಂದ್ಬಿಟ್ಟಿರ್ತಾರ್ರಿ ದಡಕನ. ಹೌದೌದು, ಗ್ರಾಮೀಣ ಪ್ರದೇಶಗಳು ಈಗ ರೀ ಆಕಾಶವಾಣಿ ಕೇಳುವರು ಹಳ್ಳಿಯವ್ರಿ. ಹೌದೌದ್ರಿ, ಸಿಟಿಯವರು ಯಾರು ಕೇಳುದಿಲ್ಲ ಮೇಡಮ್. ಇಲ್ಲ ಇಲ್ಲ, ಅನುಕೂಲ ಆಗಲಿ ಅಂತ ನಿಮ್ಗೆ ಮನವರಿಕೆ ಮಾಡ್ಬೇಕಂತ. ಡೆಫಿನೆಟ್ಲಿ ರೀ ಕೇಳ್ತೀನಿ ನಾನು. ಸೊ ನಮ್ಮ ಹಾಸ್ಪಿಟಲಿಗೆ ಬಹಳಷ್ಟು ಮಂದಿ ಎಲ್ಲ ವಿಲೇಜಸ್ ಇಂದ ಬರ್ತಾರ್ರಿ. ಯಾರು ಬಹಳಷ್ಟು ಎಲ್ಲ ಸಿಟಿ ಜನ ಸಾಕಷ್ಟು ಬರ್ತಾರೆ ಮೇಡಮ್, ಅದಕ್ಕೊಂದು ಸೂಕ್ತವಾದ ವ್ಯವಸ್ಥೆಯನ್ನ ತಿಳಿಸ್ರಿ ಅಂತ. ಇಲ್ಲ ಡೆಫಿನೆಟ್ಲಿ ನೋಡಿ, ನಮ್ಮ ಕಡೆ ಇನ್ಶೂರೆನ್ಸ್ ಸೆಲ್ಸ್ ಇರ್ತಾವ, ಅಂದ್ರೆ ಒಂದು ಅದು ಒಂದು ಬೇರೆನೋ ಆಫೀಸ್ ಇರ್ತದೆ. ಸೊ ನಿಮ್ಮ ಹತ್ರ ಯಾವ್ದಾರ ಗವರ್ಮೆಂಟ್ ಸ್ಕೀಮ್ ಇದ್ರೆ ಅದನ್ನ ನಾವು ಮೊದಲು ಚೆಕ್ ಮಾಡ್ಕೊತೀವಿ. ಸೊ ಎಸ್ ಡಿ ಎಂನಲ್ಲಿ ಅದು ಸ್ಕೀಮ್ ಲಾಗೂ ಆಗತ್ತೆ ಇಲ್ಲ ಅಂತ ನಾವು ಅದು ಸ್ಕೀಮ್ ನೋಡ್ಕೊಂಡು ಅದು ಅವಾಗೆ ನಾವು ಪೇಷಂಟಿಗೆ ಹೇಳ್ಬಿಡ್ತೀವಿ. ಹೌದೌದು, ಇಲ್ಲ ಅದು ನೋಡ್ರಿ, ಡಿಲೆವರಿ ಬಂದಿರ್ತಾರಲ್ಲ, ಡಿಲೆವರಿ ಬಂದ್ರ ಅವ್ರು ಯಾರು ಇರ್ಲಿ, ಡಿಲೆವರಿ ಬಂದ್ರ ಆಮೇಲೆ ಅವ್ರು ಲೇಬರ್ನಾಗ ಇದ್ದಾರೆ, ಅವ್ರಿಗೆ ತುಂಬಾ ನೋವು ಇದ್ರೆ ಫಸ್ಟ್ ನಮ್ದು ಕೆಲಸ ಅಂದ್ರೆ ಡಿಲೆವರಿ ಮಾಡಿಸ್ಕೊಳ್ತೇವೆ. ಇಲ್ಲ ತೊಂದ್ರೆ ಬಹಳ ಕೊಟ್ಟಿದ್ದಾರೆ ನೋಡಿ ಮೇಡಮ್, ಅದಕ್ಕೆ ನಾ ಕೇಳ್ತಾ ಇದ್ದೇನೆ, ಅದಕ್ಕೆ ಯಾವ ಫೆಸಿಲಿಟಿ ಇದೆ ಅಂತ. ಮೆಣಸಿಗೆ ಅವರೇ, ಇಲ್ಲಿ ಇದನ್ನ ಪ್ರೊಲಾಂಗ್ ಮಾಡೋದು ಬೇಡ, ಇವಾಗಷ್ಟೇ ಹೇಳಿದ್ರು ಅವರು. ಈಗ ಎಲ್ಲ ಫೆಸಿಲಿಟಿ ಅಥವಾ ಎಲ್ಲ ಸೌಲಭ್ಯಗಳು, ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳು, ಸ್ಕೀಮ್ಗಳು ಪ್ರೈವೇಟ್ ಹಾಸ್ಪಿಟಲಲ್ಲಿ ಸಿಗ್ತಾ ಇರೋದಿಲ್ಲ. ಇವಾಗ ಯಾರೊಬ್ಬರು ರೋಗಿ ಅಲ್ಲಿ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಸೌಲಭ್ಯ ಅಲ್ಲಿ ಇರುವುದಿಲ್ಲ ಅಂಥೇಳಿ. ಹೌದಾ? ಹಿಂಗೆ ಇಲ್ಲೇನಾಗ್ತದೆ, ಎಲ್ಲ ತಿಳ್ಕೊಂಡು ಬರಬೇಕು ಅಂಥೇಳಿ ಡಾಕ್ಟರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಎಲ್ಲನೂ ನಮಗೆ ತಿಳಿಸ್ಕೊಡ್ರಿ ಅಂಥೇಳಿ ನೀವು ಕೇಳ್ತಾ ಇದ್ದೀರಿ. ಆದರೆ ಈ ಮಧ್ಯೆ ಯಾರಾದರೂ ಬರ್ತಾ ಇದ್ದರೆ ಬೇಸಿಕ್ ಫೆಸಿಲಿಟೀಸ್ ಏನಿದೆ, ಅವೈಲೇಬಲ್ ಇದೆ ಈ ಪರ್ಟಿಕ್ಯುಲರ್ ಪರ್ಸನ್ಗೆ, ಅದನ್ನು ತಿಳ್ಕೊಂಡು ಬರೋದು ಮುಖ್ಯ ಅಂತೇಳಿ ನಾನು ಭಾವಿಸ್ತೀನಿ. ಓಕೆ ಅಲ್ಲ ಸರ್, ನೀವು ಅದ್ರ ಬಗ್ಗೆ ಒಟ್ಟು ವಿವರಣೆ ಕೊಡಿ ಸರ್. ಸರಿ ಸರಿ, ಅದ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿ ಮುಂದಿನ ಕಾರ್ಯಕ್ರಮದಲ್ಲಿ ನೀವು ಅದ್ರ ಬಗ್ಗೆ ಒಟ್ಟು ಕೂಲಂಕುಷವಾಗಿ ವಿಚಾರಿಸಿ ತಿಳಿಸ್ರಿ, ಯಾಕಂದ್ರೆ ಬಹಳ ತೊಂದರೆ ಆಗತ್ತೆ ಸರ್. ಖಂಡಿತ ಖಂಡಿತ, ಅದ್ರ ಬಗ್ಗೆ ಮಾಹಿತಿಯನ್ನ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನಮಸ್ಕಾರ. ಹಲೋ, ಎಸ್ಟಿ ಆರೋಗ್ಯ ಸಂವಾದ, ಯಾರು ಮಾತಾಡೋದು? ಹಲೋ, ಕಾವಾಡ ಕಾವಾಡ ತಾಲೂಕಿನಿಂದ ಐನಾಪುರದಿಂದ ಮುರುಗಪ್ಪ ಮರಗಳು ಮಾತಾಡೋದೇ. ಮುರುಗೇಪ್ಪ ಕೇಳಿ, ನಿಮ್ಮ ಪ್ರಶ್ನೆ ಏನು? ಕೇಳಿ. ಹಾ, ಕೇಳ್ತಾ ಇದೆ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಸರ್. ನಮಸ್ಕಾರ, ಯಾರು ಮಾತಾಡೋದು? ನನ್ನ ಹೆಸರು ಹನುಮಂತರಾಯ್ ಅಂತ ಸರ್, ಬ್ಯಾಂಗ್ಳೂರಿಂದ. ಕೇಳಿ, ನಿಮ್ಮ ಪ್ರಶ್ನೆ ಏನು ಸರ್? ಅದೇ ನಮ್ಮ ಪ್ರಶ್ನೆ ಏನಂದ್ರೆ, ನಾನೊಂದು ವಿಶುವಲ್ ಇಂಪೇರ್ಡ್ ಬ್ಲೈಂಡ್ನೆಸ್. ಓಕೆ. ಸೊ ನಾನೊಂದು ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ, ಇ ಎಸ್ ಐ ಡಿಪಾರ್ಟ್ಮೆಂಟು, ಕಾರ್ಮಿಕರ ರಾಜ್ಯ ವಿಮೆ ನಿಗಮದಲ್ಲಿ ಕೆಲಸ ಮಾಡ್ತಾರದು. ಸರಿ. ಸೊ ನಮ್ಮ ಅಂಗವಿಕಲರಿಗೆ ಹೇಳೋದಾದ್ರೆ, ಈ ಯಾವುದೇ ಯೋಜನೆಗಳು ಸುಮಾರು ಜನ ಅಂದ್ರೆ ಎಲ್ಲಿ ಯೋಜನೆಗಳ ಬಗ್ಗೆ ಆಗ್ಲಿ ಅರಿವು ಇರಲ್ವಾ ಅಂತದನ್ನ ಜನಗಳು ಆದಷ್ಟು ಅವರು ಎಲ್ಲಾ ಡಿಸ್ಟಿಕ್ ಅಲ್ಲಿ ಅವ್ರಿಗೆ ಇಲಾಖೆ ಅಂತ ಇದ್ದೇ ಇರೋದ್ರೆ ಅಂಗವಿಕಲರ ಇಲಾಖೆ, ಅಲ್ಲೋಗಿ ಮಾಹಿತಿ ಪಡ್ಕೋಬೇಕು ಒಂದು. ಆಮೇಲೆ ಎಷ್ಟೋ ಜನ ಏನಾಗುತ್ತಂದ್ರೆ, ಇವ್ ನಮ್ಮ ಅಂಗವಿಕಲರನ್ನ ಬೇರೆಯವರು ನೋಡೋ ದೃಷ್ಟಿಗೆ ಒಂಥರ ಬೇರೆ ದೌರ್ಜನ್ಯಗಳು ಜಾಸ್ತಿ ಮಾಡ್ತಿದ್ದಾರೆ. ಎಲ್ಲ ಇರಲಿ, ಒಂದು ಕೆಲಸದ ಜಾಗದಲ್ಲಾಗ್ಲಿ ಇಂಥದ್ದೆಲ್ಲ ಮಾಡೋದು ಒಂದು ನನ್ನ ಪ್ರಕಾರ ಒಳ್ಳೇದಲ್ಲ. ಯಾಕಂದ್ರೆ ಅವರು ಮಾಮೂಲಿ ಕಾಣೋರ ತರ ಆಗ್ಲಿ, ನಮ್ಮ ದೃಷ್ಟಿಯಿಂದ ಮೇನ್ ಆಗಿ ಬ್ಲೈಂಡ್ ಅವರು ಒಂದು ಎಲ್ಲವನ್ನ ಒಂದು ಕೆಲಸ ಮಾಡ್ತಿದ್ರೆ ಅವ್ರನ್ನ ಹೇಳ್ಸೋದು, ಅವ್ರನ್ನ ಒಂಥರ ಬೇರೆ ತರ ನೋಡೋದು ಅದೆಲ್ಲ ಮಾಡಬಾರ್ದು. ಯಾಕಂದ್ರೆ ಅವ್ರಿಗಂತ ಸಮಾನ ಎಲ್ಲಾರು ಕಾಣೋರು ಹೆಂಗಿದಾರೋ ಅವ್ರು ಹೆಂಗ್ ಕೆಲಸ ಮಾಡ್ತಿದಾರೋ ಅದನ್ನ ಆ ದೃಷ್ಟಿ ನೋಡ್ಕೊಂಡು ಅವರು ಮಾಡ್ಬೇಕು. ಆಮೇಲೆ ನಮ್ಮ ಅಂಗವಿಕಲರ್ ಆಗ್ಲಿ ಅವ್ರು ಒಳ್ಳೆ ಎಜುಕೇಶನ್ ತಗೊಂಡ್ರೆ ಬೇರೆ ಒಂದು ಎಲ್ಲಾ ತರ ಇಲಾಖೆಗಳಲ್ಲಿ ರಿಸರ್ವೇಷನ್ ಇದೆ, ಆ ರಿಸರ್ವೇಷನ್ ಅವ್ರು ಪಡ್ಕೋಬೇಕು. ಆಮೇಲೆ ಯೋಜನೆಗಳನ್ನ ಅವ್ರು ಕರೆಕ್ಟ್ ಆಗಿ ಮುಟ್ಕೈ ಅವ್ರಿಗೆ ಸೇರ್ಬೇಕು. ಅವು ಯೋಜನೆ ಯಾವ್ದೇ ಒಂದು ಸ್ಕೀಮ್ ಬಂದ್ರು ಅದು ಕರೆಕ್ಟ್ ಆಗಿ ತಲುಪ್ಸ್ಬೇಕು. ಅದು ಎಷ್ಟೊಂದ್ರೆ ಅದು ಮಾಹಿತಿನೇ ಕರೆಕ್ಟ್ ಆಗಿ ಸಿಕ್ತಿಲ್ಲ ಸರ್, ಅದೊಂದು ಹೇಳ್ತಾರದ್ ನಾನು. ಅದು ಆಕ್ಚುಲಿ ಸರ್ ಅದು ಡಿಸ್ಕ್ರಿಮಿನೇಷನ್ ಲಾ ಅಂತಿದೆ, ಅಂದ್ರೆ ಯಾವ ತರದ್ದು ಭೇದ ಭಾವ ಮಾಡಬಾರ್ದು. ಸೊ ಹೀಗೆ ನಿಮ್ಗೆ ಅನಿಸ್ತಂದ್ರೆ, ನಿಮ್ಗೆ ಎಲ್ಲರ ನಿಮ್ಗೆ ಅನಿಸ್ತಂದ್ರೆ ನಿಮ್ ಪ್ರತಿ ಅದರ ತರ ಭೇದ ಭಾವ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಂದ್ರೆ ನೀವು ಅವ್ರ ಮೇಲೆ ಕೇಸ್ ಮಾಡ್ಬೋದು. ಸೊ ಈ ತರದ ನಮ್ದು ಲಾ ಇದೆ, ಡಿಸ್ಕ್ರಿಮಿನೇಷನ್ ಲಾ ಅಂತ ಹೇಳ್ತೀವಿ ನಾವು. ಸೊ ನಿಮ್ಗೆ ಯಾವಾಗೂ ಹಂಗೆ ಅನಿಸಿದ ಅಂದ್ರೆ ನೀವು ಆ ಲಾಗ್ ತಗೊಂಡು ನೀವು ಅದಕ್ಕೆ ಅದು ಅವ್ರ ಮೇಲೆ ಕೇಸ್ ಮಾಡ್ಬೋದು. ಸೊ ಈ ಇದರ್ಲಿಂತ ಅವರಿಗೆ ಭಾಳ ಪ್ರಾಬ್ಲಮ್ಸ್ ಆಗ್ಬೋದು, ಯಾರು ಅದು ಡಿಸ್ಕ್ರಿಮಿನೇಷನ್ ಮಾಡ್ತಾರೆ. ಸೊ ನಮ್ಮ ದೇಶದ ಲಾ ಹೇಳ್ತದೆ ಯಾರ ವ್ಯಕ್ತಿನಲ್ಲಿನೂ ಯಾವ ಥರದ್ದು ಭೇದ ಭಾವ ಮಾಡಬಾರ್ದಂತ. ಸೊ ಬರೀ ಅದು ವಿಕಲಾಂಗ ದಿವ್ಯಾಂಗ ಅಷ್ಟೇ ಅಲ್ಲ, ಯಾವ ಪ್ರಕಾರದ್ದು ಭೇದ ಭಾವ ಮಾಡಬಾರ್ದು. ಆಮೇಲೆ ಅವರು ಸಾಮಾನ್ಯವಾಗಿ ನೋಡ್ಬೇಕು ಅವ್ರನ್ನ, ಅವರು ಒಂದ್ ಕೆಲಸ ಮಾಡ್ತಿದಾರಲ್ವಾ, ಅವ್ರು ನೋಡಿ ಇನ್ನು ಅವರು ಅವ್ರನ್ನ ಅದಕ್ಕೊಂದು ಸಹಾಯ ಮಾಡ್ಬೇಕು, ಅವರು ಸಹಾಯ ಮಾಡಕ್ ಅವ್ರು ಮುಂದೆ ಬರ್ಬೇಕು. ಅವ್ರು ಅದ್ ಬಿಟ್ಟು ಬೇರೆ ತರ ಈ ಡಿಸ್ಕ್ರಿಮಿನೇಟ್ ಮಾಡೋದು ತುಂಬಾ ಅದು ಅಪರಾಧ ಅನ್ಕೊಳ್ಳಿ, ಆ ತರ ಎಲ್ಲ ಮಾಡೋದು ಕೆಟ್ಟತನ. ಅದು ಆ ತರ ಮಾಡಬಾರ್ದು ಮಾಡಬಾರ್ದು ಅಂತೇಳಿ ಕಾನೂನು ಕೂಡ ಆಗಿದೆ, ಆದ್ರೂ ಕೂಡ ಸಮಾಜದಲ್ಲಿ ಒಂದು ಸಂದೇಶವನ್ನ ನಾವು ಕಳಿಸಬೇಕಾಗುತ್ತೆ. ಇದೇನಾದ್ರೂ ಆ ತರ ಕಂಡು ಬಂದ್ರೆ ನಾವು ಎಲ್ಲಿ ಕಂಪ್ಲೇಂಟ್ ರೈಸ್ ಮಾಡಬಹುದು? ಈ ತರ ಏನಾದ್ರೂ ಕಂಡು ಬಂದ್ರೆ ಇದ್ರ ಡಿಪಾರ್ಟ್ಮೆಂಟ್ ಇದೆ, ಲೆವೆಲ್ ಬಂದ್ರೆ ಮಿನಿಸ್ಟರ್ ಆಫ್ ಡಿಪಾರ್ಟ್ಮೆಂಟ್ ಡಿಸಬಿಲಿಟಿ ಇದೆ. ಸರ್, ಏನು ಕಂಪ್ಲೇಂಟ್ ಇದ್ರೆ ಮೊದ್ಲು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಸರ್, ಅಲ್ಲಿಂದ ನೀವು ಕೇಸ್ ಫೈಲ್ ಮಾಡ್ಬೋದು. ಸೊ ನಿಮ್ದು ಹಿಂಗೆ ಡಿಸ್ಕ್ರಿಮಿನೇಷನ್ ಲಾ ಅಂತ ಹಿಂಗೆ ಏನಿದೆ ಅಲ್ಲ, ಇದು ಬೇಸಿಸ್ ಮೇಲೆ ನೀವು ಅದು ಕೇಸ್ ಫೈಲ್ ಮಾಡ್ಬೋದು. ಸೊ ಕಂಪ್ಲೇಂಟ್ ಕೊಡೋದಂದ್ರೆ ನೀವು ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೋದು. ಸೊ ಈ ತರ ನಮಗೆ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ದಾರೆ ನಮ್ಮ ಕೆಲಸದಲ್ಲಿ ಇರಲಿ ನಮ್ಮ ಸಮಾಜದಲ್ಲಿ ಇರಲಿ ಅಂತ. ಸೊ ನೀವು ಸಾಕಷ್ಟು ಅದು ಎವಿಡೆನ್ಸ್ ತೊಗೊಂಡು ಹೋಗಿ ಅದು ಕೇಸ್ ಫೈಲ್ ಮಾಡಿದರೆ, ಸೊ ಡೆಫಿನೆಟ್ಲಿ ಇದು ಲಾ ಪ್ರಕಾರದಿಂದ ನಿಮಗೆ ಏನು ಡೆಫಿನೆಟ್ಲಿ ಅದು ಹೆಲ್ಪ್ ಮಾಡ್ತಾರೆ ಸರ್. ಒಟ್ಟಾರೆ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಆಗಬಾರ್ದು, ಅದರಲ್ಲೂ ದಿವ್ಯಾಂಗರಿಗೆ ಯಾವುದೇ ರೀತಿಯ ಭೇದ ಭಾವ ಆಗಬಾರ್ದು ಅನ್ನೋ ಕಾರಣಕ್ಕೇ ಅಂತರ್ಗತ ಸಮಾಜ ಅಂತ ಕರೆಯೋದು ನಾವು. ಎಲ್ಲರನ್ನ ಇನ್ಕ್ಲೂಸಿವ್ ಆಗಿ ತಗೊಂಡು ಎಲ್ಲರನ್ನ ಸರಿಸಮನಾಗಿ ನೋಡಬೇಕು ಅನ್ನೋದೇ ಅಂತರ್ಗತ ಸಮಾಜ ಅನ್ನೋದ್ರದ್ದು ಉದ್ದೇಶ ಅಲ್ವಾ ಡಾಕ್ಟರ್? ಇದು ಇದು ನೋಡಿ ಸರ್, ಆಕ್ಚುಲಿ 1995 ಇದು ವಿಕಲಚೇತನರ ಕಾಯ್ದೆ ಅಂತ ಮಾಡಿದ್ದೀವಿ, PWD ಆಕ್ಟ್ ಅಂತ ಒಂದು. ಇಂಥ ಒಂದು ಕಾಯ್ದೆನಲ್ಲಿ ಏನಿದೆ ಅಂದ್ರೆ ಎಲ್ಲಾರು ಅವ್ರಿಗೆ ಸಮಾನ ಅವಕಾಶ, ಹಕ್ಕುಗಳು, ರಕ್ಷಣೆ ಮತ್ತು ಪೂರ್ಣ ಭಾಗಿವಹಿಸು ಅಂತ ಇದು ಒಂದು ಜಾರಿ ಮಾಡಿಸ್ಕೊಂಡಿದ್ದಾರೆ. ಸೊ ಇದು ಒಂದು PWD ಆಕ್ಟ್ ಲಿಂತದೂ, ಈ ನೀವು ಪರ್ಸನ್ಸ್ ವಿತ್ ಡಿಸೆಬಿಲಿಟಿ ಆಕ್ಟ್ ಅಂತ ಹೇಳ್ತೀವಿ, ಇದರ್ಲಿಂತೂ ನೀವು ಯಾವ ಥರದ ಭೇದ ಭಾವ ಬಂದರು ಇದಕ್ಕೆ ನೀವು ಕೇಸ್ ಫೈಲ್ ಮಾಡಿ ನೀವು ನಿಮ್ದು ಇದು ಮಾಡಿ ಇದು ಅಪ್ಡೇಟ್ ಮಾಡಿ ಇದರಲ್ಲಿ ಬೇರೆ ಅನೇಕ ಪ್ರಕಾರದಿಂದ ಡಿಸೆಬಿಲಿಟೀಸ್ಗೆ ಸೇರಿಸ್ಕೊಂಡಿದ್ದಾರೆ. ಅದೇ ಇಪ್ಪತ್ತೊಂದು ತರ ವಿಕಲಚೇತನ ಅಂಗವಿಕಲರದು ಸೇರ್ಪಡೆ ಮಾಡಿದಾರೆ. ಡಾಕ್ಟರ್, ಇನ್ನೂ ಸಾಕಷ್ಟು ಕರೆಗಳು ಬರ್ತವೆ. ನಮ್ಮ ದಿವ್ಯಾಂಗ ಮಂತ್ರಿಯರು ಸಾಕಷ್ಟು ಮಾತಾಡಲಿಕ್ಕೆ ಬಯಸ್ತಾ ಇದ್ದಾರೆ, ಆದರೆ ಸಮಯ ಮೀರ್ತಾ ಇದೆ. ಕೆಲವರೇ, ಇವತ್ತು ಅಂತಾರಾಷ್ಟ್ರೀಯ ವಿಕಲಚೇತನರ ದಿನ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗಿದ್ದರು ಡಾಕ್ಟರ್ ಸಲೀಮಾ ಬಿಜಾಪುರಿಯವರು. ಎಸ್ ಎಂ ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ ಒಂದ್ಸಾರಿ ಹೇಳ್ಬಿಡ್ತೀನಿ, 0836 7477 7777. ಇನ್ನೊಂದು ಸಂಖ್ಯೆ 7321 0000. ಇನ್ನೊಂದು ಸಂಖ್ಯೆ 7187 0000. ಇನ್ನು ಗಮನಿಸಿ, ಈ ವಾರದ ಪ್ರಶ್ನೆ, ಅಂತರ್ಗತ ಸಮಾಜ ಅಂದರೆ ಏನು? ಪ್ರಶ್ನೆ ಇನ್ನೊಂದು ಸಾರಿ, ಅಂತರ್ಗತ ಸಮಾಜ ಅಂದರೆ ಏನು? ನಿಮ್ಮ ಉತ್ತರವನ್ನು ಪೋಸ್ಟ್ ಕಾರ್ಡಿನಲ್ಲಿ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, ಎಸ್ ಡಿ ಎಂ ಮೆಡಿಕಲ್ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ, 5800009. ಈ ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪ ಉತ್ತರ